ಅಥ ಅಶ್ವಲಾಯನಃ ಭಗವಂತಂ ಪರಮೇಷ್ಠಿನಂ ಉಪಸಮೀಪ್ಯ ಉವಾಚ. ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ವಿ ವಿದ್ಯಮಾನಾಂ ನಿಗೂಢಾಂ ಯಯಾಚಿರಾ ಸರ್ವ ಪಾಪಂ ವ್ಯಪೋಚ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಈ ಭಗವನ್ ವರಿಷ್ಠಾಂ ಬ್ರಹ್ಮ ವಿದ್ಯಾಂ ಅಧೀಹಿ, ಈ ಸದ್ಗುರು ನಾನು ನಿಮ್ಮ ಸಾಮೀಪ್ಯವನ್ನು ಬೆಳೆಸಿ ಬಂದಿದ್ದೇನೆ. ಸಾಮೀಪ್ಯವನ್ನು ಬಯಸಿ ಬಂದಿದ್ದೇನೆ. ನನಗೆ ವರಿಷ್ಠಾಂ ಬ್ರಹ್ಮವಿದ್ಯಾ ಅತ್ಯಂತ ಹೆಚ್ಚಿನದಾದಂತಹ ಶ್ರೇಷ್ಠವಾದಂತಹ ಬ್ರಹ್ಮವಿದ್ಯೆಯನ್ನು ಹೇಳಿ ಅಧೀಹಿ ಅಂದ್ರೆ ಬುದ್ಧಿಶಕ್ತಿ, ಅದಕ್ಕೆ ಅ ಉಪಸರ್ಗ ಹಚ್ಚಿಬಿಟ್ರೆ ಜ್ಞಾನೋಪದೇಶ ಅಂತ. ನನಗೆ ಅತ್ಯಂತ ಹೆಚ್ಚಿನದಾದಂತಹ ಬ್ರಹ್ಮವಿದ್ಯಾ ಜ್ಞಾನೋಪದೇಶವನ್ನ ದಯವಿಟ್ಟು ನನಗೆ ಕೊಡು, ನಾನು ಅದಕ್ಕಾಗಿ ನಿಮ್ಮ ಸಾಮೀಪ್ಯವನ್ನು ಬಯಸಿ ಬಂದಿದ್ದೇನೆ. ಮತ್ತೆ ಅಕಸ್ಮಾತ್ ನಾನು ಬಂದಿಲ್ಲ, ಹೀಗೆ ಎಲ್ಲೋ ಮೈಕ್ನಲ್ಲಿ ಏನೋ ಕೇಳಿಸ್ತು, ಯಾರ್ದೋ ಧ್ವನಿ ಕೇಳಿಸ್ತು ನೋಡೋಣ ಅಂತ ಕೌತುಕದಿಂದ ಕ್ಯೂರಿಯಾಸಿಟಿಯಿಂದ ನಾನು ಬಂದವನಲ್ಲ. ನಾನು ಸದಾ ಸದ್ವಿಹಿ ಸೇವ್ಯಮಾನ, ಸಾಕಷ್ಟು ಸಜ್ಜನರ ಸೇವೆಯನ್ನ ಮಾಡಿ ಅವರ ಸಂಘದಲ್ಲಿ ಇದ್ದು ಆ ಮೂಲಕವಾಗಿ ಸರ್ವ ಪಾಪಂ ವ್ಯಪೋಷ್ಯ ಕಲ್ಮಶವನ್ನೆಲ್ಲ ಕಳೆದುಕೊಂಡು ಬಂದಿದ್ದೇನೆ. ಮನಸ್ಸಿನಲ್ಲಿ ರಾಗದ್ವೇಷ ಇಟ್ಕೊಂಡಿಲ್ಲ, ಯಾವ ರೀತಿಯಾದ ಭೇದಗಳನ್ನು ಇಟ್ಕೊಂಡಿಲ್ಲ, ಉಚ್ಚ ನೀಚ ಜಾತಿ ಭೇದ ಕುಲಭೇದ ಧರ್ಮ ಭೇದ ನೀವು ಯಾವ ಭೇದಗಳನ್ನು ಇಟ್ಕೊಂಡಿಲ್ಲ, ಮನಸ್ಸನ್ನು ಶಾಂತಗೊಳಿಸಿಕೊಂಡು ಬಂದಿದ್ದೀನಿ. ಪಾಪಂ ವ್ಯಪೋಷ್ಯ, ಪಾಪಂ ಅಂದ್ರೆ ಏನು? ನಮ್ಮ ಮನಸ್ಸಿನ ಒಳಗಿರುವಂತಹ ಈ ಎಲ್ಲ ಭೇದ ಬುದ್ಧಿಗಳಿವೆಲ್ಲ ಇವೇ ಪಾಪಗಳು, ವ್ಯಾವಹಾರಿಕವಾಗಿರುವ ಪಾಪಗಳು ಇವೆ. ಅದೃಷ್ಟವಾದಂತಹ ಪಾಪ ಪುಣ್ಯಗಳ ಸಂಖ್ಯೆ ಬೇರೆ, ಅದು ನಮಗೆ ಸಾಕ್ಷಾತ್ ಅನುಭವಕ್ಕೆ ಬರೋದಿಲ್ಲ, ಕಾಲಾಂತರದಲ್ಲಿ ಬರೋದು. ಈ ದೇಹ ಪತನ ನಂತರ, ಈ ದೇಹವು ಕಳೆದು ಹೋದ ನಂತರ, ಈ ದೇಹವನ್ನ ನಾವು ಕಳಚಿಕೊಂಡ ನಂತರ ಆನಂತರ ಅವನು ಹೋಗಿ ಅನುಭವಿಸುವಂತಹದ್ದು. ಅದನ್ನ ಈಗ ಯಾಕೆ ಮಾತಾಡೋದು? ಆದ್ರೆ ಈಗ ದಿನನಿತ್ಯವೂ ಪಾಪಗಳು ನಮ್ಮ ಜೊತೆ ಇವೆ. ರಾತ್ರಿ ಮಲಗಿದ್ರೆ ನಿದ್ರೆ ಹತ್ತೋದಿಲ್ಲ, ಉಂಡ ಊಟ ರುಚಿ ಹತ್ತೋದಿಲ್ಲ, ಮೃಷ್ಟಾನ್ನ ಭೋಜನ ಇದ್ರು ಕೂಡ ಏನೋ ಕಿರಿಕಿರಿ, ಯಾವುದೋ ಒಂಥರ ಕಿರಿಕಿರಿ, ಉಪ್ಪು ಜಾಸ್ತಿ ಆದ್ರೂ ಕಿರಿಕಿರಿ, ಉಪ್ಪು ಕಮ್ಮಿ ಆದ್ರೂ ಕಿರಿಕಿರಿ, ಹುಳಿ ಜಾಸ್ತಿ ಆದ್ರೂ ಕಿರಿಕಿರಿ, ಎಲ್ಲ ಕಿರಿಕಿರಿ ಕಿರಿಕಿರಿ. ಇವುಗಳ ಮಧ್ಯದಲ್ಲಿ ಪ್ರಸಾದ ಬುದ್ಧಿ ಭಗವಂತ ಕೊಟ್ಟಾನೆ, ಈಶ್ವರ ಅನುಗ್ರಹದಿಂದ ಇಷ್ಟಾದ್ರೂ ಸಿಕ್ಕಿದೆ ಅನ್ನುವ ಭಾವದಿಂದ ನಾವು ತಗೊಂಡ್ರೆ ಚೆನ್ನಾಗಿರ್ತದೆ. ಆದ್ರೆ ಹಾಗೆ ನಾವು ತಗೊಳ್ಳಿಲ್ಲ. ಇದು ನಾವೇನ್ ಮಾಡ್ತೀವಿ, ನಮ್ಮದೇ ಆದಂತಹ ಇಷ್ಟ ಅನಿಷ್ಟಗಳನ್ನ, ನಮ್ಮದೇ ಆದಂತಹ ರಾಗ ದ್ವೇಷವನ್ನು ಸೇರಿಸಿಕೊಂಡು ನಾವು ಊಟ ಮಾಡ್ತೇವೆ. ಆವಾಗ ಈ ಪಾಪಗಳೆಲ್ಲ ಬರ್ತವೆ. ಅದಕ್ಕೆ ಹೇಳ್ತಾರೆ, ನೀನು ಪಾಪಗಳನ್ನ, ಇಲ್ಲಿರುವ ಪಾಪಗಳನ್ನೇ ಅನುಭವಿಸಬೇಕಾಗಿದ್ದಲ್ಲಿ ಅವನು ಇಲ್ಲಿಯೇ ನೀನು ಅನುಭವಿಸಲಿಕ್ಕೂ ಬರ್ತದೆ. ಯಾವಾಗ ಕೂತ್ಕೋತೀಯ, ಮೃಷ್ಟಾನ್ನ ಭೋಜನ ಇದ್ರು ಕೂಡ ಅದು ನಿಮ್ಗೆ ರುಚಿ ಹತ್ತೋದಿಲ್ಲ, ಅದೆಲ್ಲೋ ಪಾಪ ಬುದ್ಧಿ, ಯಾವುದೋ ಪಾಪ ಕಾರ್ಯ ಮಾಡಿದೀಯಾ. ರಾತ್ರಿ ಮಲಗಿದ್ರು ಚೆನ್ನಾಗಿ ನಿದ್ರೆ ಹತ್ತೋದಿಲ್ಲ, ಇಲ್ಲೋ ಪಾಪಕಾರಿಯಾಗಿದೆ, ತಲೆ ತಿಂತಾ ಇದೆ. ಯಾಕೆ ತಿಂತಾ ಇದೆ? ಮಾಡಬಾರದ ಕರ್ಮವನ್ನ ನಾನು ಮಾಡಿರುವುದರಿಂದ. ಅನವಶ್ಯಕವಾಗಿ ಇನ್ನೊಬ್ಬರನ್ನ ಅವಮಾನಿಸೋದು, ಅನವಶ್ಯಕವಾಗಿ ಇನ್ನೊಬ್ಬರಲ್ಲಿ ದ್ವೇಷವನ್ನು ಸಾಧಿಸೋದು, ದ್ವೇಷ ರಾಜಕೀಯ, ಭೇದ ಬುದ್ಧಿಯ ರಾಜಕೀಯ, ಎತ್ತಿ ಕಟ್ಟೋದು, ಇವೆಲ್ಲ ಹೆಂಗ್ ನಿದ್ದೆ ಮಾಡ್ತಾರೆ? ಮಾಡೋದಿಲ್ಲ ದೇವರು, ಯಾರು ನಿದ್ದೆ ಮಾಡೋದಿಲ್ಲ, ಅವ್ರು ನಿದ್ದೆನೇ ಹತ್ತೋದಿಲ್ಲ. ಶಾಸ್ತ್ರ ಬಹಳ ಕ್ಲೀನ್ ಆಗಿ ಹೇಳ್ತದೆ, ಈ ಪ್ರಕಾರವನ್ನು ನಡ್ಕೊಂಡ್ರೆ ಪಾಪಗಳ ಸಂಗ್ರಹ ನಿಮ್ ಜೊತೆ ಇರ್ತದೆ. ಹೀಗಾಗಿ ಸಾಧ್ಯವೇ ಇಲ್ಲ, ಯಾರಿಗೆ ನಿದ್ದೆ ಹತ್ತಲಿಕ್ಕೆ ಸಾಧ್ಯವಿಲ್ಲ. ಹಾಡ ಹಗಲ ಕೊಲೆ ಮಾಡೋ ಜನ ಇವ್ರಿಗೇನ್ ನಿದ್ದೆ ಹತ್ತದೆ? ಸೊ ಸುಖವಾಗಿ ನಿದ್ರಿಸ್ಲಿಕ್ಕೆ ಆಗೋದಿಲ್ಲ. ಎದುರುಗಡೆ ಇದ್ದವರೆಲ್ಲ ಶತ್ರುಗಳಂತೆ ಕಾಣಿಸ್ತಾರೆ ನನಗೆ. ಅವ್ರು ಪಾಪ ಒಳ್ಳೆ ಮಿತ್ರ ಇರ್ತಾರೆ, ಆದ್ರೆ ನಿನಗೆ ಅವ್ರು ಯಾಕೆ ಕಾಣಿಸ್ತಾರೆ? ಯಾಕೆ ಅಂತ ಮಾಡಬಾರದ ಕರ್ಮ ನೀನು ಮಾಡಿದ್ದೀಯ, ಅವುಗಳ ಫಲ. ಇವನು ಹೇಳ್ತಾನೆ ಶಿಷ್ಯ, ಇವೆಲ್ಲವನ್ನು ನಾನು ಸಾಕಷ್ಟು ಸಾಧು ಸಂತರ ಸೇವೆಯನ್ನ ಮಾಡಿ, ನಾನು ನಾನಾ ಪ್ರಕಾರವಂತಹ ಈಶ್ವರ ಭಾವದ ಸೇವೆಯನ್ನ ಮಾಡಿ ಪಾಪಗಳನ್ನು ಕಳೆದುಕೊಂಡು ಪಾಪಂ ಸೇವ್ಯಮಾನ ನಿಗೂಢಾಂ ಸದಾ ಸದ್ಗಿಹಿ ಸೇವ್ಯಮಾನ ಪಾಪಂ ವ್ಯಪೋಹ್ಯ ಸರ್ವ ಪಾಪಂ ವ್ಯಪೋಹ್ಯ, ಎಲ್ಲ ಪ್ರಕಾರದ ಪಾಪಗಳನ್ನ ಕಳೆದುಕೊಂಡು ಬಂದಿದ್ದೀನಿ. ಯಾಕೆ ಬಂದಿದೀಯಪ್ಪ ನನ್ನ ಹತ್ರ? ಅಚಿರಾ, ಕೆಲವೇ ಕೆಲವು ಕ್ಷಣದಲ್ಲಿ ಜ್ಞಾನವನ್ನ ಪಡೆಯುವ ಕೆಲವೇ ಕ್ಷಣಗಳಲ್ಲಿ ನಾನು ಪರಾತ್ಪರಂ ಪುರುಷಂ ವ್ಯಾಧಿ ಆ ಪರಬ್ರಹ್ಮನನ್ನು ಹೊಂದುತ್ತೇನೆ, ಮತ್ತು ಆ ಮೂಲಕವಾಗಿ ನಾನು ಮೋಕ್ಷವನ್ನು ಹೊಂದುತ್ತೇನೆ. ಆದ್ದರಿಂದ ನನಗೆ ಈ ಬ್ರಹ್ಮವಿದ್ಯೆಯನ್ನ ಹೇಳಿಕೊಡುವಂತ ಯಾರು ಬಂದಿದ್ದಾರೆ? ಶಿಷ್ಯ ಬಂದಿದ್ದಾನೆ. ಯಾವ ಗುರುವನ್ನ ಸಂತೋಷಿಸಿಕೊಂಡು ಬಂದಿದ್ದಾನೆ? ಅಶ್ವಲಾಯನ, ಅಥ ಅಶ್ವಲಾಯನ ಭಗವಂತಂ ಪರಮೇಶ್ವರನ ಉಪಸಮಿತು. ಅಶ್ವಲಾಯನ, ಅಶ್ವಲಾಯನ ಶಿಷ್ಯನ ಹೆಸರು, ಪರಮೇಶ್ವರನ ಅವ ಗುರುಗಳ ಹೆಸರು. ಓಕೆ, ಅದು ಪರಮೇಶ್ವರನ ಶಬ್ದ ಕೂಡ ಎಷ್ಟು ಚಂದ ನೋಡ್ರಿ, ಪರಂ ಇಷ್ಟಿನಂ ಪರಮೇಶ್ವರನಂ, ಪರಂ ಇಷ್ಟಿನಂ ಪರಮೇಶ್ವರನಂ ಅಂದ್ರೆ ಅತ್ಯಂತ ಇಷ್ಟಿ ಅಂತಂದ್ರೆ ಯಜ್ಞ ಯಾಗ ಹೋಮ, ಅದಕ್ಕೆ ಇಷ್ಟಿ ಅಂತ ಕರೀತಾರೆ. ಸೊ ಪರಂ ಇಷ್ಟಿ, ಅತ್ಯಂತ ಹೆಚ್ಚಿನ ಯಜ್ಞ ಯಾಗವನ್ನು ಮಾಡಿದವನು, ಅತ್ಯಂತ ಶ್ರೇಷ್ಠವಾದಂತಹ ಅಗ್ನಿ ಕಾರ್ಯವನ್ನು ಮಾಡಿದವನು ಅವನು ಪರಮೇಶ್ವರನ ಗುರು. ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ. ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ. ಹಾಗೆ ಕೇಳಿಕೊಂಡು ಬಂದಿದ್ದನಲ್ಲವೋ ಶಿಷ್ಯ, ಸಂತೋಷ ಆಗ್ತದೆ ಗುರುಗಳಿಗೆ ಯಾವಾಗಲೂ ಇಂಥ ಶಿಷ್ಯರು ಸಿಕ್ಕಿಬಿಟ್ರೆ. ಹೇಳ್ತಾರೆ ಒಂದು ಕಡೆಗೆ, ಉತ್ತಮ ಗುರು ಸಿಗುವುದು ಎಷ್ಟು ಪ್ರಮುಖವಾದ ಅಂಶವೋ, ಫಿಲ್ ಅಪ್ ದಿ ಗ್ಯಾಪ್. ಉತ್ತಮ ಶಿಷ್ಯ ಸಿಗೋದು ಕೂಡ ಅಷ್ಟೇ ಪ್ರಮುಖವಾದ ವಿಷಯ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್ ಆನೆಸ್ಟ್. ಅದರೊಳಗೂ 21ನೇ ಶತಮಾನದೊಳಗೆ ಉತ್ತಮ ಅಧಿಕಾರಿಗಳು ಯಾರು? ಯಾರು ಬಂದು ಕೂಡ್ತವೆ ಅವರೇ ಉತ್ತಮ. ಮತ್ತು ವಾಪಸ್ ನಮಗೆ ಹೇಳ್ತಾರೆ, ನಾ ಬಂದಿಲ್ಲನ್ರಿ. ಹೌದಪ್ಪ, ಉತ್ತಮ ಶಿಷ್ಯ ಸಿಗೋದು ಅಷ್ಟೇ ಕಷ್ಟ. ಅಕಸ್ಮಾತ್ ಆಗಿ ಈ ವಿವೇಕ ವೈರಾಗ್ಯ ಸಮಾದಮ, ಹೇಳ್ರಿ, ಸಮಾದಮ ಉಪರತಿ ಇತಿಕ್ಷ ಶ್ರದ್ಧಾ ಸಮಾಧಾನ ವೈರಾಗ್ಯ ಮುಮುಕ್ಷುತ್ವ ಇವುಗಳನ್ನ ಇಟ್ಟುಕೊಂಡಂತಹ ಒಬ್ಬ ಅಧಿಕಾರಿ ಶಿಷ್ಯ, ಅಧಿಕಾರಿ ಯುಕ್ತನಾದ ಶಿಷ್ಯ ಸಿಗೋದು ಭಾರಿ ಕಷ್ಟ. ಏ ನಾವು ಅವ್ರ ಶಿಷ್ಯರೇ ಹಿಂಗ್ ಹೇಳ್ಕೊಂಬ ಶಿಷ್ಯರು ಒಳಗೆ ಸಿಗ್ತಾರೆ. ಆದ್ರೆ ಇಷ್ಟೊಂದು ಅಧಿಕಾರತ್ವ ಇರ್ಬೇಕು. ಸಿಂಪಲ್ ಇಂಜಿನಿಯರಿಂಗ್ ಸೀಟ್ ಮೆಡಿಕಲ್ ಸೀಟ್ಗೆ ಎಷ್ಟು ಅಧಿಕಾರತ್ವ ಬೇಕಾಗ್ತದೆ? ಅದು ಪಿ ಯು ಸಿ ಮುಗಿಸಿರ್ಬೇಕ, ಪಿ ಯು ಸಿ ಎರಡನೇ ವರ್ಷ ಮುಗಿಸಿರ್ಬೇಕ, ಅದು ಒಳ್ಳೆ ಅಂಕ ಹಚ್ಕೊಂಡು ಮುಗಿಸಿರ್ಬೇಕ, ಸಿ ಇ ಟಿ ಮಾಡ್ಕೊಂಡಿರ್ಬೇಕ. ಇನ್ನೊಂದೇನೋ ಹೇಳಿದ್ರು ಬಮನ್ನು ಜೆಇ ಐ ಐ ಟಿ ಇದು ಮತ್ತೊಂದೇನಿದೆ ಕೆಡಿ ಕೆಡಿ ಕಾಮೆಡ್ ಕೆ ಮಾಡ್ಕೊಂಡಿರ್ಬೇಕ. ಇಷ್ಟೆಲ್ಲ ಮಾಡಿ ಅವನು ನಿಯರೆಸ್ಟ್ ರ್ಯಾಂಕ್ ಪಡಿಬೇಕ. ನಿಯರೆಸ್ಟ್ ರ್ಯಾಂಕ್ ಅಂದ್ರೆ ಎಷ್ಟು? ಅಟ್ಲೀಸ್ಟ್ 500-600 ರ್ಯಾಂಕ್ ಪಡಿಬೇಕು. ಅಂದ್ರೆ ಅವನ ಇಚ್ಛಾ ಯಾವುದು ಆ ಇಚ್ಛಾ ಕಾಲೇಜು ಅವನು ಹೊಂದಿಸ್ತಾರೆ. ಇಷ್ಟಾದ್ಮೇಲೆ ಏನಾಗ್ತಾನೆ, ಅವನು ಕಾಲೇಜ್ ಡಿಗ್ರಿ ಮುಗಿಸ್ತಾನೆ. ಅದಾದ್ಮೇಲೆ ಏನಾಗ್ತಾನೆ, ಆಮೇಲೆ ಅವನು ಯಾವುದೋ ಒಂದು ಜಾಬ್ ಸೇರ್ಕೊಳ್ತಾನೆ. ಅದಾದ್ಮೇಲೆ ಆಗ್ತಾನೆ ರಿಟೈರ್ಡ್ ಆಗ್ತಾನೆ. ಅದಾದ್ಮೇಲೆ ಏನಾಗ್ತಾನೆ, ರಿಟೈರ್ಡ್ ಇಂಜಿನಿಯರ್ ಅಂತ ಬೋರ್ಡ್ ಆಗ್ತಾನೆ. ಇದನ್ನು ಸಾಧಿಸಲಿಕ್ಕೆ ಏನು ಸಾಧಿಸಲಿಕ್ಕೆ? ರಿಟೈರ್ಡ್ ಇಂಜಿನಿಯರ್ ಅನ್ನೋದನ್ನು ಸಾಧಿಸಲಿಕ್ಕೆ ಎಷ್ಟು ಕಷ್ಟ. ಒನ್ಸ್ ಫಾರ್ ಆಲ್ ರಿಟೈರ್ಡ್ ಆಗ್ತೀವಿ ಅನ್ನೋದು, ನೀನು ಮುಕ್ತನೇ ಆಗ್ಬಿಡ್ತೀಯ. ಪುನಃ ಜನ್ಮ ಮರಣಗಳಿಲ್ಲದ ಹಾಗೆ ನೀನು ಸಕಲ ರಾಗದ್ವೇಷಗಳ ಈ ಅವಿದ್ಯಾ ಕಾಮ ಕರ್ಮಗಳ ಗ್ರಂಥಿಯನ್ನ ನೀ ಕಳ್ಕೊಂಡ್ಬಿಡ್ತೀಯ. ಇಂಥ ಜ್ಞಾನ ಪಡ್ಕೊಂಡ್ಬಿಟ್ಟು ಎಷ್ಟು ಗೌರವಿಸ್ಕೊಂಡು ಆ ಪುಸ್ತಕ ಇಟ್ಕೊಂಡು ಹೋಗ್ಬೇಕು, ರಾತ್ರಿ ಎಷ್ಟು ಓದ್ಕೊಂಡ್ಬೇಕು, ಅಷ್ಟು ಕಷ್ಟ ಇನ್ನು ಪಟ್ಟಿರ್ತಾನೆ 15 ದಿವಸ. ನೋಡು, ಮತ್ತೆ ನಿಮ್ಮನ್ನು ಕರಿತೀವಿ, ಮತ್ತೆ ನಿಮ್ಗೆ ಕುಡಿಸೋತೀವಿ, ಸ್ವಾಮಿ ಏನು ಹೋಮ್ವರ್ಕ್ ಮಾಡಿಲ್ಲ, ಇಟ್ಸ್ ಓಕೆ ಸ್ವಾಮಿ. ಏನೇ ಅಂದ್ರು ಕೂಡ ನಮ್ಮ ನಮ್ಮ ಗುರುಗಳಷ್ಟು ಇರೋತ್ರ ಅವರತ್ರ ಇರೋಷ್ಟು ಕರುಣಾ ಸಾಗರ ಯಾರ ಹತ್ರ ಇರುತ್ತೆ? ಹಂಗ ನೀವು ಮಾಡ್ರಿ ಅಂತ ಹೇಳಂಗಿಲ್ಲ. ಒಂದ್ ಕ್ಲಾಸು ಅಟೆಂಡ್ ಆಗ್ತಿದ್ದಿಲ್ಲ. ಯಾವ ಕ್ಲಾಸ್ ಅಟೆಂಡ್ ಆಗ್ಲಿಲ್ವ? ಬಹಳ ಕಡಿಮೆ ಅಟೆಂಡ್ ಆದ್ರು. ಸಂಸ್ಕೃತ ಕಲೀಲ್ವ? ಬಹಳ ಕಡಿಮೆ ಕಲ್ತದ್ದು. ಮಾವ ಅಷ್ಟೇ ಮಾಡಿದ ಸ್ವಾಮಿ. ಅದು ಏನು ಮಾಡದೆ ಹೋದ್ರು ಚಂದಾಗಿ ಇಡೀ ಕರ್ನಾಟಕ ನೀವು ಗೆದ್ಕೊಂಡಿದ್ದೀವಿ. ಅದ್ರದ್ದು ಏನ್ ಮಾಡೋದು ನಾವು ಕೂಡ? ಏ ಗುರುಗಳು ಮಾಡಿದ್ದನ್ನ ಶಿಷ್ಯರು ಮಾಡಬಾರ್ದು, ಗುರುಗಳು ಹೇಳಿದ್ದನ್ನ ಶಿಷ್ಯರು ಬಿಡಬಾರ್ದು. ಏನ್ ಹೇಳಿಕೊಡ್ತು ಅದನ್ನ ಮಾಡ್ಬೇಕು. ನಾ ಮಾಡಿದ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಾಡಿದ್ದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ನನಗಿದೆ, ಆ ಶಕ್ತಿ ನಿಮಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದ್ರಿಂದ ಗುರುಗಳು ಮಾಡಿದ್ದನ್ನು ನೀವು ಮಾಡಬಾರ್ದು. ಆದ್ರೂ ಕೂಡ ಒಂದ್ ದಿವಸ ಕರೆದು ನನಗೇನು ಕರುಣಾನಿಧಿ ಆಗಸ್ಟ್ ನಲ್ಲಿ ಕಾಣ್ತೀರ ನೀವೆಲ್ಲ. ವೇಟಿಂಗ್ ಫಾರ್ ದಟ್ ಅಮೇಜಿಂಗ್. ಸಾಕ್ಷಾತ್ ಗುರು ಅಂದ್ರೆ ಒಬ್ರೆ, ಅವರೊಬ್ಬರ ಗುರು. ಇಂತಹ ಮಹಾನ್ ವ್ಯಕ್ತಿತ್ವ ಬಾಗಿದಾರ ಅಂತ ಸಮಸ್ಯೆ. ಅದು ಬೈಡ್ ಆಂಟಿಬಯೋಟಿಕ್ಸ್ ಕೊಟ್ಟು ವೀಕ್ನೆಸ್ ಬಂದು ಹಿಂಗ್ ಬಾಗಿಬಿಟ್ಟ. ಅದು ಬಾಗಿದ್ದಕ್ಕೆ ಪ್ರೆಷರ್ ಜಾಸ್ತಿ ಆಗಿ ಕೆಮ್ಮ, ಲಂಗ್ಸ್ ಇನ್ಫೆಕ್ಷನ್ ಆಗಿ ಆಗಿಲ್ಲ, ಸ್ವಂತ ಹಿಂಗ್ ಬಾಗಿದ್ರಿಂದ ಅದು ಪ್ರೆಷರ್ ಜಾಸ್ತಿ ಆಗಿ ಲಂಗ್ಸ್ ನಲ್ಲಿ ಕೆಮ್ಮ. ವಿಚ್ ಈಸ್ ಆಲ್ ರೈಟ್, ಈಗ ಇನ್ಫೆಕ್ಷನ್ ಹೋಗಿದೆ, ಕೆಮ್ಮ ಹೋಗಿದೆ. ಆಸ್ ಪರ್ ದಿ ಏಜ್ ಅವ್ರ ತಾಯಿನೂ ತುಂಬಾ ಬಾಗ್ತಿದ್ರು. ಅದರಿಂದ ಈ ಪ್ರಕಾರವಾಗಿ ಅಧಿಕಾರಯುಕ್ತನಾದ ಶಿಷ್ಯ ಯಾವಾಗ ಬಂದ ಗುರುಗಳಿಗೆ ಭಾರಿ ಸಂತೋಷ ಆಗಿ ತಸ್ಮೈ ಅಂದ್ರೆ ಅಂತಹ ಬಳಿಸಾರಿ ಬಂದ ಶಿಷ್ಯನನ್ನ ಉದ್ದೇಶಿಸಿ ಹ ಉವಾಚ. ತಸ್ಮೈ ಸಹ ಹ ಉವಾಚ. ತಸ್ಮೈ ಸಹ ಹ ಉವಾಚ. ನೋಡಿ ಎಷ್ಟು ಸಂಧಿಯವ ನೋಡ್ರಿ. ತಸ್ಮೈ ಅವನಿಗೇನೆ ಸಹ ಆ ಸದ್ಗುರು ಹ ಆ ಸದ್ಗುರುನೇ ಉವಾಚ. ಯಾರವನು ಆ ಸದ್ಗುರು? ಪಿತಾಮಹ. ಆ ಸದ್ಗುರು ಬೇರೆ ಯಾರು ಅಲ್ಲ, ಪಿತಾಮಹ. ಏನ್ ಪಿತಾಮಹ? ಭಗವಾನ್ಗೆ ಭಗವಾನ್ ಬ್ರಹ್ಮ, ಬ್ರಹ್ಮ ಪ್ರಥಮ ಗುರು. ತಸ್ಮೈ ಅವನಿಗೇನೆ ಉವಾಚ ಹೇಳಿದನು. ಏನಂತ ಹೇಳಿದ ಗೊತ್ತಾ? ಒಂದೇ ಮೂರೇ ಮೂರು ಶಬ್ದ ಹೇಳ್ತಾನೆ. ಬ್ರಹ್ಮ ವಿದ್ಯೆ ಹೇಳ್ಕೊಡ್ರಿ ಗುರುಗಳು ಅಂತ ಬಂದ್ರೆ ಮೂರು ಶಬ್ದ ಹೇಳ್ತಾರೆ. ಏನು? ಶ್ರದ್ಧಾ, ಭಕ್ತಿ, ಧ್ಯಾನ. ಶ್ರದ್ಧಾ, ಭಕ್ತಿ, ಧ್ಯಾನ ಯೋಗ ಅವೈಹಿ. ಆ ಬ್ರಹ್ಮ ವಿದ್ಯೆಯನ್ನ ನೀನು ಹೇಗೆ ಹೊಂದಲಿಕ್ಕೆ ಸಾಧ್ಯ ಅಂದ್ರೆ, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಧ್ಯಾನ ಇರಬೇಕು. ಈ ಮೂರು ಶಕ್ತಿಗಳು ನಿನ್ನ ಜೊತೆ ಇದ್ದದ್ದಾದರೆ, ಈ ಮೂರು ಸಂಗತಿಗಳು ನೀನು ಸಾಧಿಸಿದ್ದಾದರೆ, ಈ ಮೂರನ್ನು ನೀನು ಗೆದ್ದುಕೊಂಡಿದ್ದೆಯಾದರೆ, ಅವಶ್ಯವಾಗಿಯೂ ಕೂಡ ನಿನಗೆ ಬ್ರಹ್ಮನು ಸ್ಪಷ್ಟವಾಗುತ್ತಾನೆ. ಏನಪ್ಪ ಮೂರು ಹೇಳಿಬಿಟ್ರಲ್ಲ ಇವರು ಅಂತ ನಾವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇವರು ಸುಂದರವಾದ ಸಂಗತಿಗಳು. ಶ್ರದ್ಧಾ, ಏನು ಶ್ರದ್ಧಾ? ತತ್ವಬೋಧದೊಳಗೂ ಬಂದದೆ, ನಾನು ಹೇಳ್ತೇನೆ ಈಗ. ಏನಪ್ಪ? ವಿಶ್ವಾಸ. ಗುರು ವೇದಾಂತ ವಾಕ್ಯೇಶು ವಿಶ್ವಾಸ, ಅದು ಶ್ರದ್ಧ. ನೋಡೋಣ ಸ್ವಲ್ಪ ಈಗ. ಶ್ರದ್ಧ ಅನ್ನೋ ಶಬ್ದವನ್ನ ನಾವು ನಮ್ಮ ಜೀವನದಲ್ಲಿ ಬಳಸ್ತೀವಿ. ಡಾಕ್ಟರ್ ಹತ್ರ ಶ್ರದ್ಧ ಇರಬೇಕು, ವಕೀಲರ ಹತ್ರ ಶ್ರದ್ಧ ಇರಬೇಕು, ಪೊಲೀಸರ ಹತ್ರ ಶ್ರದ್ಧ ಇರಬೇಕು. ನಾರ್ಮಲ್ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ಜನರು ಪೊಲೀಸ್ ಹತ್ರ ಶ್ರದ್ಧ ಇಟ್ಕೊಂಡು ಹೋಗ್ತಾರೆ, ನನಗೇನು ರಕ್ಷಣೆ ಕೊಡ್ತಾನ. ಹೋದಾಗ ಅವ್ನು ಟೇಬಲ್ ಚೇರು ಹತ್ತು ಜಿಗಿದಾಡ್ತಿರ್ತಾನೆ. ಯಾಕ್ರಿ ಸಾಹೇಬ್ರಿಗೆ ಏನಾಯ್ತಂತ ಕೇಳಿದ್ರೆ, ಅದು ಇಲ್ಲಿ ಬಂದದೆ ಯಾಕೆ ತಮ್ಮ ರಕ್ಷಣೆ ತಾವು ಮಾಡ್ಕೊಳಕ್ ಆಗುದಿಲ್ಲ. ಒಬ್ಬೊಬ್ರು ಹೊಟ್ಟೆ ದೊಡ್ಡದೊಡ್ದು ನಡೆದಾಡ್ಲಿಕ್ ಆಗುದಿಲ್ಲ, ಕೂತ್ರು ಹೇಳಲಿಕ್ ಆಗುದಿಲ್ಲ. ಇವ್ರ ಪೊಲೀಸರು ಕಳ್ಳರನ್ನ ಹೆಂಗ್ ಹಿಡಿತಾರೆ? ಇವ್ರು ಯಾರು ಹೇಳೋರಿಲ್ಲ, ಕೇಳೋರು ಎಂತದೇ ಇಲ್ಲ. ಯಾರ್ ಸಪೋಸ್ ಟು ಬಿ ವೆರಿ ಫ್ರೆಂಡ್ಲಿ, ಗೊತ್ತಾ ನಿಮಗೆ? ಅವ ಈವನ್ ಅವ ನಿಜವಾಗ್ಲು ಕಳ್ಳನೇ ಆಗಿದ್ದ ಅಂತ ಇಟ್ಕೊಂಬಿಡಂತೆ. ಅವ್ನು ತರಡು ಕೋರ್ನೇ ಆಗಿದ್ದ ಅಂತ ಇಟ್ಕೊಂಡು, ಅರೆಸ್ಟ್ ಆದಾಗ, ಅರೆಸ್ಟ್ ಆಗುವ ಸಮಯದಲ್ಲಿ ಅವನ ಜೊತೆ ನಾವು ಫ್ರೆಂಡ್ಲಿ ಆಗಿ ನಡ್ಕೋಬೇಕಂತ. ಅಂದ್ರೆ ಕೆಲವೊಂದು ಭಾವನೆಗಳನ್ನ ಪೊಲೀಸ ತನ್ನ ಜೊತೆ ಇಟ್ಕೋಬೇಕಂತ. ಅವನಿನ್ನೂ ನಾವು ಕಳ್ತನ ಮಾಡಿದಾನ ಪ್ರೂವೇ ಆಗಿಲ್ಲ, ಆಗ್ಲೇ ದಂಡ ತಗೊಂಡು ಬೀಸ್ತದ ಹಂಗೆ, ಅದು ಕ್ರೌರ್ಯ. ಪ್ರೂವ್ ಆದ್ಮೇಲೆ ಕೋರ್ಟ್ ಏನ್ ನಿಮಗೆ ಪರಿಶೀಲನೆ ಕೊಡೋ ಜೊತೆ ಕೊಡ್ರಿ. ಆದ್ರೆ ಮುಂಚಿತವಾಗಿ ಅವನ ಕೈಗೆ ಬೇಡಿ ಹಾಕಲಿಕ್ಕೆ ಎಷ್ಟು ಶಕ್ತಿ, ಎಷ್ಟು ಒತ್ತಾಯ ಮಾಡಬೇಕು ಅಷ್ಟು ಒತ್ತಾಯ. ಬೇಡಿಕ ಅವನ ಕೈಗೆ ತೊಡಸ್ಲಿಕ್ಕೆ ದಂಡ ಬೇಕಾಗಿಲ್ಲ, ನಿನ್ನ ಯುಕ್ತಿ ಬೇಕು. ಅದೇ ಅಮೆರಿಕದಲ್ಲಿ ಏನ್ ಮಾಡ್ತಾರೆ, ಬಾರಿ ಚಂದ ನಡ್ಕೋತಾರೆ ನೋಡಿ. ಹೇಳ್ತೇನೆ ನಿಮ್ಗೆ, ಇಷ್ಟು ಫ್ರೆಂಡ್ಲಿ ನಡ್ಕೋತಾರೆ. ನಿಮ್ ಮೇಲೆ ಅವರಿಗೆ ಗುಮಾನಿ ಬಂತು ಅಂತಂದ್ರೆ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಹಿಂದಿನಿಂದ ಫಾಲೋ ಮಾಡ್ತಾರೆ. ಫಾಲೋ ಮಾಡಿ ಒಂದು ಎರಡು ಫರ್ಲಾಂಗ್ ದೂರದಲ್ಲಿ ಹಾರ್ನ್ ಆಕರ್ಷಣೆ ಮಾಡ್ತಾರೆ, ಲೈಟ್ ಹಾರ್ನ್ ಆಕರ್ಷಣೆ ಮಾಡ್ತಾರೆ. ಆ ಲೈಟ್ ಹಾರ್ನ್ ನೋಡಿದ ತಕ್ಷಣ ನೀವು ಸೈಡ್ ತಗೋಬೇಕು, ನಿಂದಬೇಕು. ಏನೋ ಮಾಡಬಾರ್ದು, ಏನೇನೋ ಮಾಡಬಾರ್ದು, ಸುಮ್ಮನೆ ಸೈಡ್ ತಗೊಂಡು ನಿಂದಬೇಕು. ಅವ್ ಬರ್ತಾನೆ, ಬಂದ್ಬಿಟ್ಟು ಏನ್ ಮಾಡ್ತಾನೆ, ನಿಮ್ಮ ಬಾಗಿಲ ಹತ್ರ ಬರ್ತಾನೆ. ಬಾಗಿಲು ಬಂದಾಗ ಅವನು ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದ ತಕ್ಷಣ ನೀವು ಹೊರಗೆ ಬರಬೇಕು. ಹೊರಗೆ ಬಂದ್ಮೇಲೆ ಲೈಸೆನ್ಸ್ ಎಲ್ಲ ನೋಡ್ತಾರೆ. ಆಮೇಲೆ ಒಂದು ವೇಳೆ ನೀವು ಅಪರಾಧ ಆಗಿತ್ತು ನಿನ್ನ ಅಂತಂದ್ರೆ ಹೊಳ್ಳಿ ನಿಲ್ಲಿಸ್ತಾರೆ ಅಲ್ಲಿ, ಆ ಕಾರ್ ಕಡೆ ಮುಖ ಮಾಡುವಂತಾರೆ. ನೀವು ಮಾಡ್ಬೇಕು ಕಾರ್ ಕಡೆ ಮುಖ, ಎರಡು ಕೆ ಹಿಂಗೆ ತಗೋತಾರೆ, ಅವನು ಬಗ್ಗಿಸಿ ಕಟ್ ಅದೇನಂತಾರೆ ಬೀಡಿ ಬೀಡಿ ಹಾಕಿ ಅಷ್ಟೇ. ಈ ಕಿಮ್ಮಕ್ಕ ಅನ್ನಂಗಿಲ್ಲ, ಮಾತಾಡಂಗಿಲ್ಲ, ಏನಿಲ್ಲದ್ರ ಎನ್ಕ್ವೈರಿ ಒಳಗೆ ಇಲ್ಲಲ್ಲ ಕಾರ್ ತಗೊಂಡ್ಕೊಂಡು ಹೋಗುತ್ತೆ. ಅವ್ನು ಕರ್ಕೊಂಡು ಸೇರಿ ಹಡದೆ ಬಡದೆ ಬೈದೆ ಕೂಗಾಡದೆ ಹರಲೇ ಮಗನೇ ಬರಲೇ ನೆನೆ ಯಾವಲ್ಲೇ ನೆನ, ಆ ಭಾಷೆನೇ ಇಲ್ಲ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಚಂದಾಗಿ ಮಾತಾಡ್ತಾರೆ. ಎರಡು ಸ್ಕೂಲ್ ಅಂದ್ರೆ ಹಂಗಿರ್ಬೇಕು. ಒಂದು ಮಗು ಲಾನ್ ಮೇಲೆ ಆಟ ಆಡ್ತಾರೆ, ಒಬ್ಬ ಪೊಲೀಸ್ ಬಂದ್ಬಿಟ್ಟು ಒಂದು ದೊಡ್ಡ ಲೇಕ್ ಇತ್ತು ನಾ ಪಕ್ಕ ನಿಂತಿದ್ದೆ, ಆ ಮಗು ಲಾನ್ ಮೇಲೆ ಆಟ ಆಡ್ತಾರೆ. ಆಮೇಲೆ ಆ ಪೊಲೀಸ್ ಬಂದು ಯು ಕಿಡ್ ಕಮ್ ದಿಸ್ ವೇ ಅಂತ ಕೂತ್ಕೊಂಡಿದ್ದು ಮಗು ಏನ್ ಮಾಡ್ತು ನಿಧಾನ ಬಂತು. Don't you know how to talk to children? ಮಕ್ಕಳ ಜೊತೆ ಹೆಂಗ್ ಮಾತಾಡೋದು ಗೊತ್ತಿಲ್ಲ ನಿಮಗೆ, ಈ ತರ ಮಾತಾಡೋದ? ಸಾರಿ ಮ್ಯಾಮ್. ಇಮ್ಮಿಡಿಯೇಟ್ಲಿ ಕೊಡಿ ಸರ್. ಸಾರಿ ಮ್ಯಾಮ್. ಸಮಯ ಕೇಳ್ಬೇಕು ನಮ್ಮಲ್ಲಿ ಇವ್ರೆ ಮಕ್ಕಳು ಹಂಗ ಕೇಳೋದು ಇಲ್ಲ ಹೇಳಿದ್ರಿ ಇವ್ರೆ ಏ ಇವತ್ತು ಬ್ರಿಟನ್ ಪೊಲೀಸ್ ನಿನಗೆ ಕೆಲವು ಅಧಿಕಾರ ಕೊಡಿದೆ. ಪೊಲೀಸರು ಶಬ್ದ ಹಿಡಿದು ಅಕ್ಕ ಸಾಲಿಗಳು ಶಬ್ದ ಹಿಡಿದು ವ್ಯವಹಾರದಲ್ಲಿ ಶಬ್ದ ಅನ್ನೋದು ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮನೆಯೊಳಗೆ ಅಡಿಗೆ ಮಾಡಿ ಹಾಕ್ತಾರೆ, ವಿಷ ಹಾಕಿರ್ಬೋದು ಅಂತ ಸಂಶಯ ಪಟ್ಟಿಂದ್ರೆ ಊಟ ಮಾಡ್ತೀರಿ? ಅಥವಾ ಬಡಿಸೋರಿಗೆ ಏನ್ ಗ್ಯಾರಂಟಿ ರೀ ನೀವು ಇದು ವಿಷ ಹಾಕಿಲ್ಲ ಅನ್ನೋದು ಎನ್ಕ್ವೈರಿ ಮಾಡ್ತೀರಿ? ಅದು ಶಬ್ದ ಹೌದಲ್ಲ. ಯಾವುದನ್ನ ಕಾಣಲಿಕ್ಕೆ ಆಗೋದಿಲ್ಲ, ಯಾವುದನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಅದರ ಬಗ್ಗೆ ನಮಗಿರುವಂತ ವಿಶ್ವಾಸ ಶಬ್ದ ಹೌದು. ವ್ಯಾವಹಾರಿಕ ಇಂಥ ವಿಷಯಗಳಲ್ಲಿಯೇ ನಮಗೆ ಎಷ್ಟು ಶ್ರದ್ಧ ಇದೆ, ಅವೆಲ್ಲ ಏನು ವಿಷಯಗಳು? ನಾಲಿಗೆಗೆ ಲಭ್ಯ ಇವೆ, ಕಣ್ಣಿಗೆ ಲಭ್ಯ ಇವೆ, ನಮ್ಮ ಶ್ರವಣೇಂದ್ರಕ್ಕೆ ಲಭ್ಯ ಇದೆ, ನಮ್ಮ ಸ್ಪರ್ಶಕ್ಕೆ ಲಭ್ಯ ಇದೆ. ಅಂತಹ ವಿಷಯಗಳಲ್ಲಿಯೇ ನಮಗೆ ಶ್ರದ್ಧ ಇದೆ. ಇದು ಒಂದು ವಿಷಯ ಇದೆ, ಕಾಣ್ಲಿಕ್ಕೆ ಸಿಗೋದಿಲ್ಲ, ನೋಡ್ಲಿಕ್ಕೆ ಸಿಗೋದಿಲ್ಲ, ಶಬ್ದ ಇಲ್ಲ, ಮುಟ್ಲಿಕ್ಕೆ ಸಿಗೋದಿಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅದು ಏನು ಅಂತ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ವಿಷಯದಲ್ಲಿ ಶಾಸ್ತ್ರವು ಹೇಳುತ್ತದೆ, ಏನೋ ಕೆಲವು ವಿಷಯ ಹೇಳುತ್ತದೆ, ಅದರಲ್ಲಿ ನಮ್ಗೆ ಎಷ್ಟು ನಂಬಿಕೆ ಇರಬೇಕು? ಪೂರ್ಣ ಶ್ರದ್ಧ, ಪೂರ್ಣ ಶ್ರದ್ಧ. ಅದಕ್ಕೆ ಪ್ರಮಾಣ ಅಂತ ಕರೀತಾರೆ, ಆಗಮ ಪ್ರಮಾಣ, ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಆ ನಷ್ಟ ದಶಮನ ಕಥೆಯಲ್ಲಿ ಅಥವಾ ಈಗ ಹಿಂಗ್ ಬರ್ತೀರಿ ನೀವು ಅತ್ಯಾಗದಿಂದ ಹಿಂಗ್ ಬರ್ತೀರಿ, ಅಲ್ಲಿ ಎತ್ತಿನಹಳ್ಳಿ ಕ್ರಾಸ್ ಅಂತ ಸಿಗ್ತದೆ, ಆ ಎತ್ತಿನಹಳ್ಳಿ ಕ್ರಾಸ್ಗೆ ಮತ್ತೆ ಲೆಫ್ಟ್ ತಗೋತೀರಿ, ಲೆಫ್ಟ್ ತಗೊಂಡ್ ಒಳಗೆ ಬಂದ್ಕೊಳ್ಳಿ ನಿಮ್ಗೆ ಮಲಗೊಂದು ಸಿಗ್ತದೆ ಹೌದಾ? ಈಗ ಆಲ್ಮೇಲೆ ಎತ್ತಿನಹಳ್ಳಿ ಕ್ರಾಸ್ ಹತ್ರ ನಿಂತ್ಕೊಂಡು ನಿಮ್ಗೆ ಕನ್ಫ್ಯೂಷನ್ ಆಗೇ ಆಗ್ತದೆ, ಅಲ್ಲೊಂದು ರೋಡ್ ಹೋಗ್ತದೆ ಇಲ್ಲೊಂದು ರೋಡ್ ಹೋಗ್ತದೆ, ಫಸ್ಟ್ ಟೈಮ್ ಬರೋರಿಗೆ ಕನ್ಫ್ಯೂಷನ್ ಆಗ್ತದೆ, ಈಗ ಬೋರ್ಡ್ ಗಿಡ ಹಾಕಿರ್ಬೇಕೀಗ ಅಲ್ಲ ಕನ್ಫ್ಯೂಷನ್ ಆಗ್ತದೆ. ಅವ ನೀವು ಏನ್ ಮಾಡ್ತೀರಿ, ಒಬ್ಬ ದನ ಕಾಯೋನೋ ಕುರಿ ಕಾಯೋನೋ ಯಾವನು ಹೊಂಟಿರ್ತಾನೆ, ಇಲ್ಲೇ ಮಲಗೊಂದ ಯಾಕಡೆಗೆ ಈ ಕಡೆಗೆ ಈ ಕಡೆಗೆ ಅಂತ ಕೇಳ್ತಾವ ಏನಂತಾನ, ಏ ಸೀದಾ ಅಲ್ರಿ ಇಲ್ಲಿ ಎಡಕ್ ಹೊಲ್ರಿ ಎಡಕ್. ಎಷ್ಟ್ ನಂಬ್ತೀರಿ ಅದನ್ನ? ಅರ್ಧಮರ್ಧ ನಂಬ್ತೀರಿ? ಎಷ್ಟ್ ನಂಬ್ತೀರಿ? 100%. ಯಾಕೆ? ಆ ಸಂದರ್ಭದಲ್ಲಿ ಆ ಮಠ ಮಠ ಮಧ್ಯಾಹ್ನದಲ್ಲಿ ಆ ಬೇಸಿಗೆಯ ಬಿಸಿಲಿನಲ್ಲಿ ನಿನಗೆ ಇನ್ನೊಬ್ರು ಯಾರೂ ಸಿಗದೇ ಇದ್ದಾಗ ಅವನೇ ಮಹಾತ್ಮ ಹೌದ? ಅವನು ಆಪ್ತ ಪುರುಷ ಅಂತ ಕರೀತಾರೆ. ಆ ದನಕಾವನೇನು ನಿಮ್ಗೆ ಸಿಕ್ಕನಲ್ಲ, ಅವನಿಂದ ನಿಮಗೆ ಮಾರ್ಗದರ್ಶನ ಸಿಕ್ತಲ್ಲ, ಆ ಮಾರ್ಗದರ್ಶನ ಕೊಟ್ಟಂತನವನಿದ್ದಾನೆ, ಅವನಿಗೆ ಆಪ್ತ ಪುರುಷ ಸೇವಿಯ ಅವನನ್ನು ಬದುಕಿಸಿದ, ಅವನ ಪೂರ್ಣ ನಂಬಿಕೆ. ಹೌದಾ? ಇಲ್ಲಿ ನೋಡು, ನಿನ್ನ ಈ ಜನ್ಮ ಮರಣಗಳ ಸಂಸಾರದಿಂದ ಅತ್ಯಂತಿಕವಾಗಿ ಮುಕ್ತ ಮಾಡುವಂತಹ, ಬಿಡುಗಡೆಯನ್ನ ಮಾಡುವಂತಹ ಒಬ್ಬ ಸದ್ಗುರು ನಿನಗೆ ಸಿಕ್ಕಾಗ ಅವನಲ್ಲಿ ನಿನಗೆ ಎಷ್ಟು ಶ್ರದ್ಧಾ ಇರಬೇಕು? ಪೂರ್ಣ ಶ್ರದ್ಧಾ. ಈ ಕಣ್ಣು ಹೇಳ್ತದೆ, ಈ ಕಣ್ಣು ಏನ್ ಹೇಳ್ತದೆ, ಇದು ಕೇಸರಿ ಬಣ್ಣ ಅಂತ ಹೇಳ್ತದೆ ಈ ಕಣ್ಣು. ನೀವು ಸಂಶಯ ಪಡ್ತೀರಾ, ಇದ್ರೆ ಇರ್ಬೋದು, ಇಲ್ಲಿದ್ರೆ ಇಲ್ಲ, ನೋಡೋಣ, ಇನ್ನೊಂದ್ಸಲ ನೋಡೋಣ, ಮತ್ತೆ ಸಲ ನೋಡೋಣ. ನಾಲಿಗೆ ಹೇಳ್ತದ ಇದು ಹುಳಿಯದ. ಏ ಬಿಡ, ಏನ್ ಹುಳಿ ಇರ್ತದ? ಸರಿ ನೋಡಿ ಹೇಳ, ಮತ್ತೆ ಹುಳಿಯದ. ಏ ನಿಂಗ್ ತಲೆ ಇಲ್ಲ ಇಲ್ಲ, ಆ ನಾಲಿಗೆ ಹೇಳ್ತದ ಹುಳಿಯದ ಹುಳಿಯದ ಹುಳಿಯದ, ಅಷ್ಟೇ ಮುಗಿದಿತ್ತು, ನೂರಕ್ಕೆ ನೂರು ವಿಶ್ವಾಸ. ಕಣ್ಣು ಹೇಳ್ತದ ಇದು ಸಂಪಿಗೆ ಹೂವು, ಅಷ್ಟೇ, ದಟ್ಸ್ ಇಟ್, ಎರಡನೇ ಮಾತಿಲ್ಲ. ಅಷ್ಟು ವಿಶ್ವಾಸ ಯಾವುದ್ರ ಬಗ್ಗೆ? ಆ ಶಾಸ್ತ್ರದ ಉಪದೇಶ ಬಗ್ಗೆ. ಅದನ್ನ ಏನಂತ ಕರೀತಾರೆ? ಶ್ರದ್ಧಾ. ಯಾವ ವಾಕ್ಯಗಳನ್ನ ಶಾಸ್ತ್ರವು ಹೇಳ್ತದೋ ಅದರಲ್ಲಿ ವಿಶ್ವಾಸ. ಅದೇ ಶಾಸ್ತ್ರವನ್ನ ಸದ್ಗುರು ನಮ್ಮ ನಿತ್ಯ ಅನುಭವಕ್ಕೆ ತಿಳಿಯುವಂತೆ ಹೇಳ್ತಾನೆ. ಆದ್ದರಿಂದ ಗುರುವಿನ ವಾಕ್ಯಗಳಲ್ಲಿಯೂ ವಿಶ್ವಾಸ, ಶ್ರದ್ಧಾ. ಎರಡನೇ ಶಬ್ದ ಭಕ್ತಿ. ಏನು ಭಕ್ತಿ? ಸಮರ್ಪಣಾ ಭಾವ. ತಿಳ್ಕೊಳ್ಳಿ, ಭಕ್ತಿ ಅನ್ನೋ ಶಬ್ದ ನಿಮಗೆ ಎಲ್ಲಿಯೇ ಯಾವುದೇ ಸಂದರ್ಭದಲ್ಲಿ ಯಾರ ಮುಖದಿಂದಲಾದರೂ ಕೇಳಿ ಬಂದದ್ದಾದರೆ ಇಮ್ಮಿಡಿಯೇಟ್ ಟ್ರಾನ್ಸ್ಲೇಷನ್. ಭಕ್ತಿ ಅನ್ನೋ ಶಬ್ದಕ್ಕೆ ತಕ್ಷಣವೇ ಭಾಷಾಂತರ. ಏನು ಭಾಷಾಂತರ? ಸಮರ್ಪಣಾ ಭಾವ. ಎಷ್ಟು ಸಮರ್ಪಣ ಇರಬೇಕು? ಅಕ್ಕಪಕ್ಕದಲ್ಲಿ ಒಂದೇ ಒಂದು ಅಡಿ ಅಂತರದೊಳಗೆ, ನಾನು ಉದಾಹರಣೆ ಕೇಳ್ಕೊಳ್ಳಿ ಸರಿಯಾಗಿ ಅಂದ್ರೆ ಅರ್ಥ ಆಗ್ತದೆ. ಅಕ್ಕಪಕ್ಕದಲ್ಲಿ ಒಂದೇ ಒಂದು ಅಡಿ ಅಂತರದಲ್ಲಿ ಎರಡು ಬಿಲ್ಡಿಂಗ್, ಆ ಬಿಲ್ಡಿಂಗಿಗೂ ಈ ಬಿಲ್ಡಿಂಗಿಗೂ ಬರೀ ಒಂದಡಿ ಮಾತ್ರ ಅಂತ, ರೈಟ್? ಆ ಟೆರೆಸ್ ಮೇಲೆ ಈ ಟೆರೆಸ್ ಮೇಲೆ ಇಬ್ರು ತಾಯಂದ್ರೆ ನಿಂತಾರೆ, ರೈಟ? ಒಂದು ತಾಯಿ ಕೈಲಿ ಕೂಸು, ಅದನ್ನ ಆರು ತಿಂಗಳು, ಒಂದು ಒಂಬತ್ತು ತಿಂಗಳು, ಒಂದ್ ವರ್ಷದ ಕೂಸು. ಆ ಕೂಸು ಈ ತಾಯಿದಲ್ಲ, ಈ ತಾಯಿ ಕೂಸು. ಏನೋ ಆಟ ಆಡ್ದ ಆಗ್ತಾ ಇದ್ರು ಮನೆಯಾಗ ಇತ್ತು, ಎತ್ಕೊಂಡು ಎತ್ಕೊಂಡು ಬಂದು ಮೇಲೆ ಬಂದ್ರು. ಅದೇ ರೀತಿ ಅವ್ರು ಕೆಳಗೆ ಕೂಗಿದ್ರು, ಎಲ್ಲಿದ್ದೀರಿ? ಇಲ್ಲಿ ಮೇಲಿದ್ದೀನಿ. ಸರಿ, ಅಲ್ಲೇ ಬರ್ತೇನೆ ಬಿಡಿ ಅಂತ ಅವ್ರು ಅಲ್ಲಿ ಬಂದ್ರು. ಈಗ ಈ ತಾಯಿನೂ ಮೇಲೆ ಬಂತು, ಈ ತಾಯಿ ಮೇಲೆ ಇದೆ, ಈ ತಾಯಿ ಮಗು ಯಾರ ಹತ್ರ ಇದೆ? ಈ ತಾಯಿ ಹತ್ರ. ಈಗ ಆ ಮಗುವನ್ನ ಏನ್ ಮಾಡ್ಬೇಕು? ಅವರು ಆ ತಾಯಿಗೆ ಕೊಡ್ಬೇಕು, ಕರೆಕ್ಟ್? ಅವ್ರು ತಗೊಂಡ್ಬಿಡ್ತಾರೆ. ತುಂಬಾ ಈಸಿ. ಆ ಮಗು ಚೀರುವುದಿಲ್ಲ, ಹಾರಾಡುವುದಿಲ್ಲ, ಗೋಳು ಮಾಡುವುದಿಲ್ಲ, ಇವ್ರಿಗೆ ಏನು ಭಯ ಆಗುವುದಿಲ್ಲ. ಹೌದಾ? ಈಗ ಅದೇ ಮಗು ನಾಲ್ಕು ವರ್ಷ ಐದು ವರ್ಷದ ಎತ್ತೆತ್ತಿ ಕೊಡ್ಲಿಕ್ಕಾಗೋದು. ಅವಾಗ ಏನ್ ಮಾಡ್ತೀವಿ? ಇಲ್ಲೇ ನಿಂತ್ಕೋ, ಅಲ್ಲೇ ಜಿಗಿ ಅಂತ ಹೇಳ್ತೇವೆ. ಜಿಗಿತದ? ಯಾಕೆ ಜಿಗಿಯುದು? ಯಾಕೆ ಭಯ ಆಗ್ಬೇಕು? ಅವಾಗ ಆ ಕೂಸು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಲಿಲ್ಲ, ಚೀರಲ್ಲ, ಏನು ಮಾಡ್ಲಿಲ್ಲ. ಹೇಳಿ ಹೇಳಿ, ಯಾರಿಗೆ ಸಮರ್ಪಣ? ಹಿಯರ್ ಇಸ್ ದಿ ಮದರ್, ಇಲ್ಲಿ ತಾಯಿ ಇದ್ದಾಳೆ, ಈ ತಾಯಿ ನನ್ನನ್ನ ಎಂದೂ ಅಪಾಯದಲ್ಲಿ ಇಡೋದಿಲ್ಲ, ಸಂಶಯನೇ ಪಡೋದಿಲ್ಲ. ಅವ್ ನೋಡ, ಅವ್ ಹೆಂಗ ಹಿಂಗ ಎತ್ತೆತ್ತವ್ ಕೊಡ್ತೀವಿ, ಎತ್ತೆತ್ ಕೊಡ್ತೀವಿ. ಅವ ಅಪ್ಪ ಅಂತ ತಂದು ಹೂಕ್ತ ತೂರ್ತಾನ, ಗಪ್ಪ ಅಂತ ಹಿಡಿತ. ಒಂದು ಮಗುವರೆ ಭಯ ಬೀಳ್ತದೆ, ಯಾಕೆ ಬಿಡೋದಿಲ್ಲ? ಹೇ ಮೈ ಫಾದರ್, ಯಾಕಿಂಗ್ ತಿರುವಾಡ್ತಾನ, ಎರಡು ಕೈ ಹಿಡಿದೆತ್ತಾನ, ಎರಡು ಕಾಲು ಹಿಡಿದೆತ್ತಾನ. ಎಷ್ಟು ತರ ತಂದೆ ಮಕ್ಕಳನ್ನ ಆಡಿಸ್ತಾರೆ, ಅಷ್ಟು ಸಲನೂ ಅದು ಆಟ ಅನ್ಕೋತದೆ ಮಗು ವಿನಃ ಅದು ನನಗೆ ರಕ್ಷಣೆ ಇಲ್ಲ ಅಂತ ಅನ್ಕೊಂಡು ಆನಂದ. ಇದಕ್ಕಂತಾರೆ ಸಮರ್ಪಣ. ಅಷ್ಟು ಸಮರ್ಪಣ ಶಾಸ್ತ್ರದ ಬಗ್ಗೆ ಬೇಕು. ಶಾಸ್ತ್ರವನ್ನು ಎಂದೂ ಸಂಶಯಿಸಬಾರ್ದು. ನನಗೆ ತಿಳ್ಕೊಳಿಕ್ಕೇನ ಸಮಸ್ಯೆ ಆಗಿರ್ಬಹುದು, ನನ್ನ ತಿಳುವಳಿಕೆಯಲ್ಲಿ ಏನೋ ಕೊರತೆ ಇರ್ಬೋದು, ಅಥವಾ ಅವ್ರು ತಿಳಿಸಿಕೊಟ್ಟದ್ರಲ್ಲಿ ಏನಾದ್ರೂ ಕೊರತೆ ಇರ್ಬೋದು, ಅಥವಾ ಅವ್ರು ತಿಳಿಸಿಕೊಟ್ಟಾಗ ನಾ ಅಟೆಂಟಿವ್ ಇರ್ಲಿಕ್ಕಿಲ್ಲ ಅನ್ನುವ ಸಂದೇಹವನ್ನ ನನ್ನ ಮೇಲೆ ತಗೋಬೇಕೇ ವಿನ ಸಂದೇಹವನ್ನ ಯಾರ ಮೇಲೆ ಬಿಡಬಾರ್ದು? ಗುರುವಿನ ಮೇಲೆ, ಶಾಸ್ತ್ರದ ಮೇಲೆ ಬಿಡ. ಹೌದೋ? ಶ್ರದ್ಧಾ ಭಕ್ತಿ. ಇನ್ನು ಈ ಮೂಲಕವಾಗಿ ಧ್ಯಾನ ಯೋಗ, ಧ್ಯಾನ ಯೋಗ ಮೆಡಿಟೇಷನ್, ಧ್ಯಾನ ಯೋಗ ಬಹಳ ಸುಂದರವಾಗಿದೆ. ಪ್ರಾರಂಭದಲ್ಲಿ ಇಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳೋಣ. ಏನು ಅಂದ್ರೆ, ನನ್ನಲ್ಲಿ ನಾನು ನನ್ನಷ್ಟಕ್ಕೆ ಇರುವಂತಹ, ಐ ರಿಪೀಟ್, ನನ್ನಲ್ಲಿ ನಾನು ನನ್ನಂತೆಯೇ ಇರುವಂತಹ ಒಂದು ಸಾಧನ ಧ್ಯಾನ ಯೋಗ. ನಾನು ನನ್ನಂತೆಯೇ ನನ್ನ ಜೊತೆನೆ ಇರುವಂತಹದ್ದಕ್ಕೆ ಒಂದು ಸಾಧನ ಧ್ಯಾನ ಯೋಗ. ಜನರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ತಿಂಡಿಗೆ ಕಮಿಟ್ಮೆಂಟ್ ಕೊಡ್ತೀವಿ, 8:30 ತಿಂಡಿ. ಫ್ರೆಂಡಿಗೆ ನಾವು ಟೈಮ್ ಕೊಡ್ತೀವಿ, 3:30 ಬಂದ್ಬಿಡಪ್ಪ ನಾನು ರೆಡಿ ಇರ್ತೀನಿ ಹೋಗೋಣ. ಈಗಿನ ಕಾಲಕ್ಕೆ ಬೆಂಗಳೂರದವ್ರೊಳಗೆ ಹೋಟೆಲು ರೆಸ್ಟೋರೆಂಟ್ಗೂ ಕೂಡ ಕ್ಯಾಂಟೀನ್ಗೂ ಕೂಡ ಏನ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್. ನೆನಪದಿಲ್ಲ, ಬುಕ್ಕಿಂಗ್ ಮಾಡು. 1:30 ಬರ್ತೀವಿ, 2 ಟೇಬಲ್ ರೆಡಿ ಇರ್ಲಿ. 2 ಟೇಬಲ್ ಒಳಗೆ 8 ಜನ ಕೂಡ್ಲಿಕ್ಕೆ 2 ದಿವಸ ಮುಂಚೆ ಬುಕ್ಕಿಂಗ್ ಮಾಡ್ಬೇಕು. ಅಷ್ಟು ಕರೆಕ್ಟ್ ನೀವು ಬರೋ ಟೈಮಿಗೆ ರೆಡಿ ಇಟ್ಟಿರ್ತದೆ. ಎಷ್ಟು ಕಮಿಟ್ಮೆಂಟ್ ತಿಂಡಿಗೆ, ಊಟಕ್ಕೆ, ನಿದ್ದೆಗೆ, 7:00 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು 7:00 ಕಮಿಟ್ಮೆಂಟ್. ಇಷ್ಟು ಕಮಿಟೆಡ್ ಜೀವನ ನಾವು ನಡೆಸ್ತೀವಿ. ಒಂದು ಸಣ್ಣ ಪ್ರಶ್ನೆ, ಇದು ಎಲ್ಲದರ ಜೊತೆ ಹೊಂದಾಣಿಕೆ ಮಾಡ್ಕೊಂಬ, ನಾನು ನನ್ನ ಜೊತೆನೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೇನ? ಧ್ಯಾನದ ಮೊದಲನೇ ಲೆಸನ್, ನನ್ನ ಜೊತೆ ನಾನು ಕಮಿಟ್ ಆಗಿದ್ದೇನ? ಅದಕ್ಕೆ ಸಮಯ ಇದೆ, ತಿಂಡಿಗೆ ಸಮಯ ಇದೆ, ಊಟಕ್ಕೆ ಸಮಯ ಇದೆ, ರೆಸ್ಟೋರೆಂಟ್ಗೆ ಸಮಯ ಇದೆ, ಆಟಕ್ಕೆ ಸಮಯ ಇದೆ, ಟಿವಿ ನೋಡ್ಲಿಕ್ಕೆ ಸಮಯ ಇದೆ, ಚಾಯ್ ಕಾಫಿಗೆ ಸಮಯ ಇದೆ, ವಾಕಿಂಗ್ಗೆ ಸಮಯ ಇದೆ, ಸುಳ್ಳು ಮಾತಾಡ್ಲಿಕ್ಕೆ ಸಮಯ ಇದೆ. ಯಾಕಂದ್ರೆ ಅವ್ರು ಲಾಯರ್ ಹೇಳ್ತಾರೆ ಹಿಂಗ ಮಾತಾಡ್ಬೇಕು ನೀವು. ಹ್ಞೂನ್ರಿ, ಎಷ್ಟು ಗಂಟೆಗೆ ರೀ? 11:00. ಸುಳ್ಳು ಹೇಳಲಿಕ್ಕೆ ಸಮಯ ಇದೆ. ಆದರೆ ನಮ್ಮ ಜೊತೆ ನಾವಿಲ್ಲಿದ್ದೀನಿ ಸಮಯ ಇದೆ. ಬಾರ ಮೆಟ್ರೇಷನ್ಗೆ, ಏ ಈಗೆಲ್ಲ ಏನ್ ಬಿಡ್ರಿ, 60 ವರ್ಷ 70 ವರ್ಷ ಆಮೇಲೆ ಬರ್ತೀವಿ ಆನಂದ್ ಮೆಡಿಟೇಷನ್. ಆಮೇಲೆ ಹೋಗಿ ನಿದ್ದೆ ಮಾಡಿ ಮೆಡಿಟೇಷನ್ ಮಾಡ್ತೀವಿ. ಮೆಡಿಟೇಷನ್ ಈಗ ಮಾಡ್ಬೇಕು, ಜ್ಞಾನಕ್ಕೆ ಈಗ ಕೂತ್ಕೋಬೇಕು. ಶ್ರದ್ಧಾ ಭಕ್ತಿ ಧ್ಯಾನ ಯೋಗ, ಈ ಒಂದು ಏನು ಸ್ಪೆಷಲ್ ಮೈಂಡ್ ಇದೆ ಧ್ಯಾನದಲ್ಲಿ, ನಿರತವಾದಂತಹ ಒಂದು ವಿಶಿಷ್ಟವಾದ ಏನು ಮನಸ್ಸು ಬುದ್ಧಿಗಳಿವೆ, ಇವು ಮೋಕ್ಷವನ್ನು ಹೊಂದಲಿಕ್ಕಾಗಿ ಅತ್ಯಂತ ಶ್ರೇಷ್ಠವಾದ ಯೋಗ ಅನ್ಸ್ತಾರೆ, ಧ್ಯಾನ ಯೋಗ. ಅವೈಹಿ, ನೀನು ತಿಳಿದುಕೊಳ್ಳಬೇಕಾದ ಬ್ರಹ್ಮವಿದ್ಯೆಯನ್ನ ಈ ಪ್ರಕಾರವಾದ ಮನಸ್ಸು ಬುದ್ಧಿಯನ್ನು ಇಟ್ಟುಕೊಂಡು ತಿಳ್ಕೊಳ್ಳಿಕ್ಕೆ ಸಾಧ್ಯ ಜೊತೆಗೆ ಶ್ರದ್ಧಾ ಇರಬೇಕು, ಭಕ್ತಿ ಇರಬೇಕು. ಗೊತ್ತಾಗಲಿಲ್ಲ. ಈ ಪೂರ್ವಕವಾಗಿ ಎರಡನೇ ಶ್ಲೋಕವನ್ನು ಹೇಳಿ ಅವರು ಮುಂದೆ ಪ್ರವೇಶ ಮಾಡ್ತಾ ಇರ್ತಾರೆ ಟೀಚಿಂಗ್ಸ್ಗೆ. ನೀ ಅನ್ಕೊಂಡಿರ್ಬೋದು ಇನ್ನೇನಾದ್ರೂ ಮಾಡಿ ನಾನು ಮೋಕ್ಷ ಸಾಧಿಸ್ತೀನಿ, ಯಾರಿಗೆ ಬೇಕ್ರಿ ಇದೆಲ್ಲ ಶ್ರದ್ಧಾ ಭಕ್ತಿ ಧ್ಯಾನ ಕಮಿಟ್ಮೆಂಟ್, ಹೋಗ್ಲಿ ಬಿಡ್ರಿ ಆತಿಗೆ, ಮತ್ತೇನ್ ಮಾಡ್ತೀಯಪ್ಪ ನೀನು, ನಾನು ಭಾರಿ ಭಾರಿ ಯಜ್ಞ ಯಾಗಗಳನ್ನ ಮಾಡ್ತೀನಿ, ಸಾಧ್ಯ ಇಲ್ಲ. ಮತ್ತೇನ್ ಮಾಡ್ತೀಯಪ್ಪ, ನಾನು 16-18 ಮಕ್ಕಳನ್ನ ಪಡಿತೀನಿ, ಸಾಧ್ಯ ಇಲ್ಲ. ನಗಬೇಡ್ರು, ನಾನು ನೋಡಿನಿ, ನೀವು ನೋಡಿರಿ, ಅಲ್ಲಿ ಮೇಘಾಲಯದಲ್ಲಿ ಮಿನಿಮಮ್ ಒಂದ್ ಮನೆಯಲ್ಲಿ 12 ಮಕ್ಕಳು ಮಿನಿಮಮ್, ಇದು ಮಿನಿಮಮ್. ಇದು ಒಂದೊಂದು ಮನೆಯೊಳಗೆ 12 ಮಕ್ಕಳು ಮಿನಿಮಮ್, ಮ್ಯಾಕ್ಸಿಮಮ್ 16-18. ನಮ್ಮಲ್ಲೆಲ್ಲ ಮೇಘಾಲಯ ಮಕ್ಕಳು ಸೇರ್ಕೊಂಡಿದಾರಲ್ಲ, ಅವ್ರು ನೋಡಿ ಅವ್ರು ಕೇಳಿ ಹೇಳ್ತಾರವ್ರು. ಆಗ ಎಷ್ಟೋ ಮಂದಿ ಸಣ್ಣ ಕೂಸಿನ ಕಾಲಕ್ಕೆ ಸಣ್ಣ ಸಣ್ಣ ಕೂಸಿನ ಇಟ್ಕೊಂಡ್ಬಂದಿರ್ತಾರೆ ನಮ್ ಬಿಡ್ಡೆ. ಆದ ಕೂಸಿನ ಕಂಡ ತಕ್ಷಣ ಇವ್ ಮೇಘಾಲಯ ಮಕ್ಕಳು ಬುರಂತ ಕೊಡ ಹೋಗ್ತಾ ಕೂಸಿನ ತಗೋತಾರೆ. ಯಾಕಂತ ಮದುವೆ ವಿಚಾರ ಮಾಡ್ತಿದ್ದೀರ? ಆ ಕೂಸಿನ ಎತ್ಕೊಂಡು ಎತ್ಕೊಂಡು ರೂಢಿಯಲ್ಲಿ ಪುತ್ತು ಪುತ್ತು ಪುತ್ತು ಪುತ್ತು ಮನೆಯಾಗ ಹುಟ್ಟಿರ್ತಾವು. ಒಂದ್ ಕೈ ಆಗಿಲ್ಲೇ, ಒಂದ್ ತಲೆ ಮೇಲಿಲ್ಲೇ, ಒಂದ್ ಕೈ ಹಿಡ್ಕೊಂಡು ಮೂರು ಒಬ್ಬ ದೊಡ್ಡ ಮಗುವಿಗೆ 3 ಮಕ್ಕಳು ಸಣ್ಣ ಮಕ್ಕಳ ಜೊತೆ ಇರ್ತಾರೆ. ನ ಪ್ರಜಯ, ಐಶ್ವರ್ಯದಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶ್ಲೋಕ 3ನೇ ಶ್ಲೋಕ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಹು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೇಯತ ಯತಯೋ ವಿಶಂತಿ. ಅಷ್ಟೇ, ವಿಶಂತಿ ಕರೆಕ್ಟ್ ಇದೆಯಲ್ಲ, ವಿಶಂತಿ ಮಾಡಪ್ಪ. ವಿ ಶ ಸೊನ್ನೆ ಇ ಪರೇಣ ನಕಾರ ಅಲ್ಲ ನಕಾರ, ಪರೇಣ ನಾಕಂ ನ ಕರ್ಮಣಾನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಹು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೇಯತ ಯತಯೋ ವಿಶಂತಿ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಷು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ.